ಕೊಡ್ತೀನಿ. ಆ ಗ್ರಂಥದ ಟೆಕ್ಸ್ಟ್ ಅನ್ನೋದ ಅಮ್ಮನಿಗೆ ಕೊಟ್ಟು ಕಾದು ಲಕ್ಷ ಕೊಡಬೇಕು. ಪಾಪದ ಕೇಳ್ತದೆ ಕೈಯಾಗಿ ಏನು ನನಗೂ ಹುಡುಕಾಗ ಮಾರಾಟ ಮಾಡ್ಕೊಂಡು ತರಬೇಕಾದ ಅದೇ ಕೈ ಒಂದ ಇನ್ನು ಮನೆಯಾಗ ಇಲ್ಲ ಸಿಗ್ತದೆ. ಹೌದು ಫೋನ್ ಮಾಡ್ತೀನಿ. ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ. ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ. ಧ್ಯಾತ್ವಾ ಮುನಿರ್ಗಚ್ಛತಿ ಭೂತಯೋನಿಂ. ಸಮಸ್ತ ಸಾಕ್ಷಿಂ ತಮಸಃ ಪರಸ್ತಾತ್. ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ. ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ. ಧ್ಯಾತ್ವಾ ಮುನಿರ್ಗಚ್ಛತಿ ಭೂತಯೋನಿಂ. ಸಮಸ್ತ ಸಾಕ್ಷಿಂ ತಮಸಃ ಪರಸ್ತಾತ್. ಸ ಬ್ರಹ್ಮಾಸ ಶಿವಸ್ಯೇಂದ್ರಃ. ಸೋಕ್ಷರ ಪರಮಸ್ವರಾಟ್ ಸಏವ ವಿಷ್ಣುಃ ಸ ಪ್ರಾಣಃ. ಸ ಕಾಲೋಗ್ನಿ ಸ ಚಂದ್ರಮಃ. ಸ ಕಾಲೋಗ್ನಿ ಸ ಚಂದ್ರಮಃ. ಸ ಬ್ರಹ್ಮಾ ಸ ಬ್ರಹ್ಮ ಸ ಶಿವಸ್ಯೇಂದ್ರಃ. ಸೋಕ್ಷರ ಪರಮಸ್ವರಾ ಸ ಏವ ವಿಷ್ಣುಃ ಸ ಪ್ರಾಣಃ. ಸ ಕಾಲೋಗ್ನಿ ಸ ಚಂದ್ರಮಃ. ಸ ಏವ ಸರ್ವಂ ಯದ್ಭೂತಂ. ಯಚ್ಚ ಭವ್ಯಂ ಸನಾತನಂ. ಜ್ಞಾತ್ವಾ ತಂ ಮೃತ್ಯುಮತ್ಯೇತಿ. ನಾನ್ಯ ಪಂಥಾ ವಿಮುಕ್ತಯೇ. ಓಂ ತತ್ಸತ್. ಸ ಏವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಯತ್ ಸನಾತನಂ ತತ್ ಸರ್ವಂ ಸಹ ಇವ. ಯಾವುದನ್ನ ಗತಿಸಿದ ಭೂತಕಾಲ ಅಂತ ಕರಿತೀವಿ, ಆ ಭೂತಕಾಲವು ಅದೇ ಆ ಪರಮೇಶ್ವರನೇ, ಆ ಶಿವನೇ, ಅದೇ ಆ ಆತ್ಮನೇ, ಅದೇ ವಿಶುದ್ಧಂ ವಿರಜಂ ಆತ್ಮ, ಅದೇ ಆ ಆತ್ಮ. ಯಚ್ಚ ಭವ್ಯಂ, ಭವಿಷ್ಯತ್ತು ಭವಿಷ್ಯತ್ತು ಅಂತ ನಾವು ಕರಿತೀವಿ, ಅದು ಆ ಆತ್ಮನ ಬಿಟ್ಟು ಬೇರೆ ಇಲ್ಲ, ಅದು ಕೂಡ ಅದೇ ಆತ್ಮವೇ ಆಗಿದೆ. ಯತ್ ಸನಾತನ, ಯಾವುದನ್ನ ಸನಾತನ ಅನ್ನುವ ಶಬ್ದದಿಂದ ಪ್ರಸಿದ್ಧಿಪಡಿಸಿದ್ದಾರೆ ನಮ್ಮ ಋಷಿಗಳು ತಪಸ್ವಿಗಳು, ಯಾವುದು ಸದಾ ಇರುವುದೋ ಅದು ಸನಾತನ, ಯಾವುದು ನಿತ್ಯವೂ ನೂತನವಾಗಿ ಸದಾ ಇರುತ್ತದೆಯೋ ಅದು ಸನಾತನ, ನಿತ್ಯ ನೂತನ, ಹಳತ್ವ ಅನ್ನೋದು ಇಲ್ಲೇ ಇಲ್ಲ. ನಮ್ಮ ವ್ಯವಹಾರದಲ್ಲಿ ಮಾತಾಡ್ತೇವೆ ನಾವು, ಪೌರಾಣಿಕ ಕಾಲದಲ್ಲಿ ವೈದಿಕ ಕಾಲದಲ್ಲಿ ಹಾಗಿತ್ತು ಹೀಗಿತ್ತು ಏನಿಲ್ಲ, ಇವತ್ತು ಹಾಗೆ ಇದೆ, ನಾವು ಕಣ್ತನ ನೋಡಿಲ್ಲ ಅಷ್ಟೆ. ವೇದಗಳಾಗಲಿ ಆಗಮ ಶಾಸ್ತ್ರಗಳಾಗಲಿ ಸನಾತನ, ಯಾವತ್ತಿಗೂ ಸನಾತನ, ಚಿರನೂತನ ಅಂತಲೂ ಕರೀತಾರೆ ವೇದಗಳಿಗೆ, ಚಿರನೂತನ. ಯಂಗ್ ಯಂಗ್ ಅಂಡ್ ಎನರ್ಜಿ. ಶೀಸ್ ಅ ನ್ಯೂಟನ್, ಯಂಗ್ ಅಂಡ್ ಎವ್ರಿ ಸೆಕೆಂಡ್ ನ್ಯೂ ಫ್ರೆಶ್, ಯಂಗ್ ಅಂಡ್ ಫ್ರೆಶ್. ನಿನ್ನೆ ಅವರು ವೇದ ಪಾಠ ಮಕ್ಕಳು ಮಾಡಿದ್ರಲ್ಲ, ಅದಿದಲ್ಲ ಶಾಂತಿ ಪಾಠ ಅಲ್ಲ, ಏನದು ಪ್ರಾರ್ಥನಾ ಶ್ಲೋಕ ಎಲ್ಲ ಮಾಡಿದ್ರಲ್ಲ, ಅವ್ನು ಗಿರೀಶ್ ದೇಶಪಾಂಡೆಗೆ ನಂಬಲಿಕ್ಕೆ ಆಗಲಿ. ಯಾರು ಕರೀತಾರೆ ಗಿರೀಶ್ ಜೋಡಿ ಅವನ್ನೆಲ್ಲ ಒಂದು ಎರಡು ದಿವಸ ಕರೆಸುತ್ತಾರೆ. ಪರ್ಫೆಕ್ಷನ್ ಅಲ್ಲಿ ಕುಲ್ಕರ್ಣಿಗೆ ಡೌನ್ ಟ್ರಾಡನ್ ನೆಗ್ಲೆಕ್ಟೆಡ್ ಸೊಸೈಟಿ, ಅವ್ರವ್ರ ಮನೆಯವ್ರು ಅವ್ರ ಮಕ್ಕಳಿಗೆ ಹೇಳಿ ಬರಂಗಿಲ್ಲ, ಸುಮ್ಮನೆ ಶಂಕರ ಮಾಡಿದ ಕೂತ್ಕೊಂಡು ಜಗಳ ಇರ್ತಾರೆ. ಸುಮ್ಮದ್ದು ಕಿರೀಟ ಹಾಕೊಂಡು ನಾ ಬ್ರಾಹ್ಮಣ ನಾ ಬ್ರಾಹ್ಮಣ. ಯು ಓಪನ್ ಯುವರ್ ಐಸ್. ಇದು ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಧರ್ಮ ಇದು, ವೈದಿಕ ಧರ್ಮ ಇದು. ಆ ಬ್ರಹ್ಮನಿಂದಲೇ ಬಂದಂತಹ. ಹೀಗಾಗಿ ಎಲ್ಲೆಲ್ಲಿ ವೇದಗಳಿವೆಯೋ ಆದಷ್ಟು ಬ್ರಹ್ಮವೇ, ಎಲ್ಲಿ ವೇದಾಂಗಗಳಿವೆ ಅದು ಕೂಡ ಬ್ರಹ್ಮವೇ, ಎಲ್ಲಿ ಉಪನಿಷತ್ತುಗಳಿವೆ ಕೂಡ ಅದು ಕೂಡ ಬ್ರಹ್ಮವೇ. ಹಿಂದೆಯೂ ಅದೇ ಬ್ರಹ್ಮ, ಇವತ್ತು ಅದೇ ಬ್ರಹ್ಮ, ಎಂದೆಂದಿಗೂ ಅದೇ ಬ್ರಹ್ಮ. ಆದರೆ ಚಿರನೂತನ, ಯಂಗ್ ಅಂಡ್ ಫ್ರೆಶ್, ಸನಾತನ. ಅಂತಹ ಆತ್ಮತತ್ವವನ್ನು ಜ್ಞಾತ್ವ, ಏನೆಂದು ಜ್ಞಾತ್ವ, ತಿಳಿದವರಾಗಿ. ಅಂತಹ ಆತ್ಮತತ್ವವನ್ನು ತಿಳಿದವರಾಗಿ, ಆತ್ಮತತ್ವ ತಿಳ್ಕೋಬೇಕು ಮತ್ತು ತಿಳಿದವರಾಗಿ ಅಂತ ಮತ್ತೆ ಹಾಕಿದ್ರಿ. ಯಾರು ಈ ಆತ್ಮತತ್ವವನ್ನು ತಾನೇ ಆತ್ಮ ಎಂದು ತಿಳಿದಿದ್ದಾನೋ, ಆ ಚಿರನೂತನ ಆತ್ಮ ತಾನೇ, ಆ ಸನಾತನ ಆತ್ಮ ತಾನೇ, ಭೂತ ಭವಿಷ್ಯತ್ ಕಾಲದ ಯಾವ ಭೇದವಿಲ್ಲದೆ ಇದ್ದಂಥ ಆತ್ಮ ತಾನೇ, ತಾನು ಆತ್ಮನೇ ಎನ್ನುವುದನ್ನು ಯಾವ ಚೆನ್ನಾಗಿ ತಿಳಿದಿದ್ದಾನೋ ಅವನು ತಂ ಮೃತ್ಯುಂ ಅಚ್ಚೇತಿ. ಮೃತ್ಯು ಅಂದ್ರೆ ಮರಣ, ಮರಣವನ್ನ ದಾಟುತ್ತಾನೆ. ಅಚ್ಚೇತಿ, ಅವನಿಗೆ ಯಾಕೆ ಮರಣವನ್ನು ದಾಟಬೇಕಾಗಿದೆ, ಮರಣವನ್ನು ಅವನಿಗೆ ಯಾಕೆ ದಾಟಬೇಕಾಗಿದೆ? ವಿಮುಕ್ತಯೇ, ಮುಕ್ತಿಯನ್ನು ಹೊಂದಬೇಕಾದ್ರೆ ಮರಣವನ್ನು ದಾಟಬೇಕು. ಅರ್ಥಾತ್ ಯಾರು ಮರಣವನ್ನು ದಾಟುತ್ತಾರೋ ಅವರು ಮುಕ್ತಿಯನ್ನು ಹೊಂದುತ್ತಾರೆ, ಉಳಿದವರು ಮತ್ತೆ ಹುಟ್ಟಿ ಬರುತ್ತಾರೆ. ಒಳ್ಳೇದಲ್ಲ ಸ್ವಾಮೀಜಿ, ಇದಕ್ಕಿಂತ ಫರ್ದರ್ ಟಿವಿ ಏನೇನು ಇಂಪ್ರೂವ್ಮೆಂಟ್ ಆಗಿದೆ, ಮೊಬೈಲ್ ಮತ್ತೆ ಏನೇನು ಇಂಪ್ರೂವ್ಮೆಂಟ್ ಆಗಿದೆ, ಅವಾಗ ಪುನಃ ಬಂದು ಮೊಬೈಲ್ ಫರ್ದರ್ ವರ್ಷನ್ಸ್ ಕೊಂಡ್ಕೋಬಹುದು. ಮೊಬೈಲ್ಗೆಲ್ಲ ಇಂಥವೆಲ್ಲ ಹೇಳಬೇಕಾಗಿಲ್ಲ, ಇನ್ನೊಂದು ಸುಮ್ಮನೆ ಇಲ್ಲೊಂದು ಬಟನ್ ಇರ್ತದೆ, ಆ ಬಟನ್ ಪ್ರೆಸ್ ಮಾಡಿದ್ರೆ ಎದುರುಗಡೆ ಹಿಂಗೆ ಬಂದು ಫ್ರೆಶ್ ನಿಮಗೇನು ಬೇಕಲ್ಲ, ಕ್ಯಾಲೆಂಡರ್ ಸಿಗ್ತದೆ, ವಿಂಡೋ ಸಿಗ್ತಾವ, ಎಲ್ಲ ಅದ ಅದನ್ನ ಹತ್ತದು. ಅದು ಇಲ್ಲಿ ಇಲ್ಲಿರುದಿಲ್ಲ, ಅದು ಇಲ್ಲಿ ಕಾಣ್ತದೆ, ಇಲ್ಲಿ ಸ್ಪೇಸ್ನಾಗ ಕಾಣ್ತದೆ. ಇನ್ನೇ ನೀವು ಹೊತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲ ಇಲ್ಲಿ ನೋಡಿ, ಇಷ್ಟು ದೂರದಲ್ಲಿ ನೋಡ್ತೇವೆ ಇಲ್ಲ ಅದನ್ನ. ಅದು ಕೆಟ್ಟ ನೋಡೋಣ, ಕೆಟ್ಟ ನೋಡೋಣ. ಏನಂದ್ರೆ ಮೊದಲು ನನಗೆ ಹಣ್ಣನ್ನು ಅಲ್ಲಿಟ್ಟು ನೋಡಿ ನೋಡಿ ನೋಡಿ, ಆಹಾ ಹಣ್ಣು, ಓಹೋ ಹಣ್ಣು. ಆ ಕಾಲ ಉಳಿದಿಲ್ಲ, ಈಗ ಹಣ್ಣು ಅಲ್ಲಿದೆ ಅಂದ್ರೆ ಮೊದಲು ತಿಂದ್ಬಿಡ್ಬೇಕಲ್ಲ, ಮೊದಲು ತಿಂದ್ಬಿಡ್ಬೇಕಲ್ಲ. ಸೊ ಮೊಬೈಲ್ ಬಂತಾರೆ ಮೊದಲು ಕೊಂಡ್ಕೊಂಡ್ಬಿಡೋದು, ಆಪರೇಟ್ ಮಾಡಿ ಬರಲಿ ಬರಲಿ ಬಿಡಿ ಹೇ ರಾಮ. ಮೃತ್ಯುಂ ಅತ್ಯೇತಿ, ಇಂತಹ ಆ ಮೃತ್ಯುವನ್ನು ದಾಟಲಿಕ್ಕಾಗಿ, ವಿಮುಕ್ತಿಯನ್ನು ಹೊಂದಲಿಕ್ಕಾಗಿ ಅನ್ಯ ಪಂಥ ನ ಅಂಡರ್ಲೈನ್ ದಿಸ್ ವರ್ಡ್. ಉಪನಿಷತ್ ಗಿವ್ಸ್ ಯುವರ್ ವಾರ್ನಿಂಗ್, ಇದು ಒಂದು ಬಿಟ್ಟರೆ ಇನ್ನು ಯಾವ ಮಾರ್ಗವೂ ಇಲ್ಲ. ಪ್ರಾಮಾಣಿಕವಾಗಿ ಮೋಕ್ಷವನ್ನು ಬಯಸಿದವನೇ ಆಗಿದ್ದರೆ ಮೋಕ್ಷವನ್ನೇ ನಿನ್ನ ಇಚ್ಛೆ ಪ್ರಧಾನ ಇಚ್ಛೆಯನ್ನಾಗಿಟ್ಟುಕೊಂಡಿದ್ದರೆ ಇದು ಒಂದು ಬಿಟ್ಟರೆ ನಿನಗಿನ್ನು ಬೇರೆ ಯಾವ ಮಾರ್ಗವೂ ಇಲ್ಲ. ಇದು ಒಂದು ಬಿಟ್ಟರೆ ಅಂತ ಹೇಳಲ್ಲ, ಇದರಲ್ಲಿ ಕೀ ನೋಟ್ ಏನಂತಂದ್ರೆ ತದ್ಬ್ರಹ್ಮ ಅಹಮಸ್ಮಿ, ಇದು ಕೀ ನೋಟ್ ಅನ್ನುವ ಸ್ಪಷ್ಟವಾದ ಜ್ಞಾನ, ಸಂದೇಹ ಸಂಶಯ ರಹಿತವಾದಂತಹ ಜ್ಞಾನ, ನಿಶ್ಚಿತವಾದಂತಹ ಜ್ಞಾನ. ಅದು ಒಂದು ಬಿಟ್ಟರೆ ಬೇರೆ ನಿನಗೆ ಯಾವ ಮಾರ್ಗಗಳು ಇಲ್ಲ ಅಂದ ಅನ್ಬೇಡ್ರಿ ಸ್ವಾಮಿ ಅಂತ ಕುತ್ತಿಗೆ ಹಿಚ್ಚಿದ್ದಂಗೆ ಆಗ್ತದೆ. ನೀವು ಹಿಂಗೆ ಅಂದಂದಂದಂದ ಬೇಸರ ಮಾಡಿಬಿಟ್ಟಿರಿ. ಎಷ್ಟು ಮಾರ್ಗಗಳವ, ಏನು ಕತೆ? ಯೋಗ ಮಾರ್ಗ ಇದೆ, ಕರ್ಮಯೋಗ ಮಾರ್ಗ ಇದೆ, ಧ್ಯಾನ ಯೋಗ ಇದೆ, ಅಷ್ಟಾಂಗ ಯೋಗ ಇದೆ, ರಾಜಯೋಗ ಇದೆ, ರಾಜವಿದ್ಯ ರಾಜಭೀಷ್ಯ ಪ್ರಾಣಾಯಾಮ ಯೋಗ ಇದೆ, ಭಕ್ತಿ ಯೋಗ ಇದೆ. ನೀವು ಇದೆಲ್ಲ ಬಿದ್ದುಕೊಟ್ಟು ಇದು ಒಂದೇ ಮಾರ್ಗ, ಒಂದೇ ಮಾರ್ಗ. ಇದು ಚಿದ್ರೂಪಾನಂದ ಹೇಳಿದ್ದಲ್ಲ, ಉಪನಿಷತ್ತೇ ಹೇಳ್ತದೆ. ಆಗಮದಲ್ಲಿ ನಿಮಗೆ ಶ್ರದ್ಧೆ ಇದ್ದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊ, ಸಂಶಯಿಸಬೇಡ ಆಗಮವನ್ನು. ನಾನು ಒಂದು ಸುಲಭವಾದ ಪ್ರಶ್ನೆ ಕೇಳ್ತೀನಿ, ಬಂಧನಕ್ಕೆ ಮೂಲ ಕಾರಣ ಯಾವುದು? ಅದೇ ಮೋಹ. ಮೋಹಕ್ಕೆ ಕಾರಣ ಮಮಕಾರ, ಮಮಕಾರಕ್ಕೆ ಕಾರಣ ಅಹಂಕಾರ, ಅಹಂಕಾರಕ್ಕೆ ಕಾರಣ ಸ್ವರೂಪದ ಅಜ್ಞಾನ. ಮತ್ತು ವಾಪಸ್ ಅಲ್ಲಿಗೆ ಬಂದ್ರೆ ಒಂದು ವೇಳೆ ನಮ್ಮ ಅನುಭವದಲ್ಲಿ ಎಲ್ಲ ಸಂಸಾರ ಬಂಧನಗಳಿಗೆ ಅಜ್ಞಾನವು ಕಾರಣ ಅಂತ ಆಗಿದ್ದು, ಆದರೆ ಆ ಬಂಧನಗಳಿಂದ ಬಿಡುಗಡೆಗೆ ಏನು ಅವಶ್ಯಕತೆ ಅನ್ನೋದು ಬಿಟ್ಕೊಡ್ತಾರೆ. ಏನು ಅವಶ್ಯಕತೆ? ಜ್ಞಾನ. ವಾಟ್ ಅಪೋಸಿಟ್ಸ್ ಇಗ್ನೋರೆನ್ಸ್ ಮೈ ಡಿಯರ್ ಫ್ರೆಂಡ್ಸ್? ಅಜ್ಞಾನವನ್ನು ವಿರೋಧಿಸುವುದು ಯಾವುದು? ಅಷ್ಟೇ. ವಿಮುಕ್ತಯೇ ಅನ್ಯ ಪಂಥ ನ ಪಂಥ ಅಂದ್ರೆ ಮಾರ್ಗ, ಅನ್ಯ ಪಂಥ ಅಂದ್ರೆ ಬೇರೆ ಮಾರ್ಗ. ಮುಕ್ತಿಗಾಗಿ ಬೇರೆ ಇನ್ನು ಯಾವ ಮಾರ್ಗವೂ ಇಲ್ಲ. ಆ ಮಾರ್ಗಗಳೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮೋಕ್ಷಕ್ಕೆ ಬೇರೆ ಮಾರ್ಗಗಳು ಇಲ್ಲ. ಮಾರ್ಗಗಳು ಸಾಕಷ್ಟು ಇದೆ ಸ್ವಾಮಿ. ಮೋಕ್ಷಕ್ಕೆ ಉಪಯೋಗಗಳಿಲ್ಲ ಅಂದ್ರೆ ಇವಿಷ್ಟು ಮಾರ್ಗಗಳು ಯಾಕಿವೆ? ಅಂತಃಕರಣ ಶುದ್ಧಯೇ. ಒಂದು ಸ್ಟೇಟ್ಮೆಂಟ್ ಬರ್ಕೊಡು, ಚಿತ್ತಸ್ಯ ಶುದ್ಧಯೇ ಕರ್ಮ. ಇನ್ವರ್ಟೆಡ್ ಕಾಮ ಹಾಕಿ ಬರೋದು, ಆಮೇಲೆ ಅಂಡರ್ಲೈನ್ ಮಾಡಿ. ಚಿತ್ತಸ್ಯ ಶುದ್ಧಯೇ ಕರ್ಮ. ಅವೆಲ್ಲ ಸಂಸ್ಕೃತ ಬರಿಬೇಕು, ನಿಮಗೆ ಶಬ್ದಗಳ ಬಗ್ಗೆ ಗೊತ್ತಾಗಿದೆ. ನಾ ಸಂಸ್ಕೃತ ಹೇಳಿದ್ರೆ ಸಂಸ್ಕೃತನ ಬರ್ಕೋಬೇಕು, ಹೇಳಬೇಕು ನಾನು. ಮತ್ತು ಕನ್ನಡ ಜಿಲೇಬಿ. ಚಿತ್ತಸ್ಯ ಶುದ್ಧಯೇ ಕರ್ಮ ನ ತು, ಬೇರೆ ಬೇರೆ ಅಕ್ಷರಗಳು. ನ ತು ವಸ್ತು ಉಪಲಬ್ಧಯೇ, ನ ತು ವಸ್ತು ಉಪಲಬ್ಧ. ಚಿತ್ತಸ್ಯ ಶುದ್ಧಯೇ ಕರ್ಮ ನ ತು ವಸ್ತು ಉಪಲಬ್ಧ. ನೀ ಭಕ್ತಿ ಕರ್ಮ ಆದ್ರೆ ಮಾಡು, ನೀನು ಮಾನಸಿಕ ಕರ್ಮ ಆದ್ರೆ ಮಾಡು, ನೀನು ಜಪ ಕರ್ಮ ಆದರೂ ಮಾಡು, ನೀನು ಪ್ರಾಣ ಕರ್ಮವನ್ನು ಮಾಡು, ವ್ಯಾವಹಾರಿಕ ಕರ್ಮವನ್ನಾದರೂ ಮಾಡು, ಲೌಕಿಕ ಕರ್ಮವನ್ನಾದರೂ ಮಾಡು, ವೈದಿಕ ಸ್ವಾಹ ಕರ್ಮಗಳನ್ನಾದರೂ ಮಾಡು, ಉಪಾಸನಾ ಕರ್ಮಗಳನ್ನು, ಕರ್ಮ ಎಷ್ಟೋ ನೋಡು, ಉಪಾಸನಾ ಕರ್ಮಗಳನ್ನಾದರೂ ಮಾಡು. ಇವೆಲ್ಲ ಕರ್ಮಗಳು ಕೂಡ ಚಿತ್ತಸ್ಯ ಶುದ್ಧಯೇ. ಏನ್ ಮಾಡ್ತಾವೆ? ಅಂತಃಕರಣವನ್ನು ಶುದ್ಧಗೊಳಿಸಲಿಕ್ಕೆ ಅವಕಾಶ. ಅದು ಕೂಡ ಈಶ್ವರ ಭಾವ ಇಟ್ಟುಕೊಂಡು ಮಾಡಿದರೆ. ವೆರಿ ಇಂಪಾರ್ಟೆಂಟ್. ಈಶ್ವರ ಭಾವದಿಂದ ಮಾಡುವುದು ಕೂಡ ಜ್ಞಾನ, ಪ್ರಾಕ್ಟೀಸ್ ಅಲ್ಲ. ಈಶ್ವರ ಅರ್ಪಣ ವಸ್ತು, ಕೃಷ್ಣ ಅರ್ಪಣ ವಸ್ತು, ಬ್ರಹ್ಮ ಅರ್ಪಣ ವಸ್ತು, ಇದು ಪ್ರಾಕ್ಟೀಸ್. ಇದು ಈಶ್ವರ ಭಾವದಿಂದ ನಾನು ಕರ್ಮ ಮಾಡಬೇಕಾದ್ರೆ ಭಾವದಲ್ಲಿ ಈಶ್ವರನ ನೆನೆಸಿರ್ಬೇಕು. ಭಾವದಲ್ಲಿ ಈಶ್ವರ ನೆನೆಸಿರ್ಬೇಕು ಅಂದ್ರೆ ಈಶ್ವರ ಅಂದ್ರೆ ಏನು, ಈಶ್ವರ ತತ್ವ ಅಂದ್ರೆ ಏನು ತಿಳಿದಿರಬೇಕು. ಮತ್ತೆ ಜ್ಞಾನಕ್ಕೆ ಬರಬೇಕು. ವೃತ್ತಸ್ಥಳೇ ಮನಃ ಸ್ವಸ್ಥ ಕಾಫಿಯ ಎಲ್ಲೋ ಅಂದ್ರೆ ಉಪದೇಶ ಸಾರ. ವೃತ್ತ ತಲೆ ಮನ ಸ್ವಸ್ಥತಾ ಕ್ರಿಯ ಭಕ್ತಿಯೋಗ ಬೋಧಾಶ್ಚ ನಿಶ್ಚಿತ. ಈ ಹೆಸರಿಗೆ ಭಕ್ತಿಯೋಗ ಅಂತ, ಅಲ್ಲಿ ಕೂಡ ಏನ್ ಬೇಕು? ಈಶ್ವರ ತಿಳುವಳಿಕೆ ಬೇಕು. ಪೂರಾ ಫಿಲಾಸಫಿ ತಿಳಿಯದೇ ಹೋದ್ರೆ ಅಷ್ಟು ಚಿಂತಿಲ್ಲ, ಅಟ್ಲೀಸ್ಟ್ ಇರುವುದೆಲ್ಲ ಇದು ಈಶ್ವರ ಅನ್ನುವ ತಿಳುವಳಿಕೆ ಬೇಕು. ಸ್ವಾಮಿ ತಿಳ್ಕೊಂಡ್ರು ಎಲ್ಲ ಈಶ್ವರ, ತಿಳ್ಕೊಳ್ಳದೆ ಹೋದ್ರೂ ಎಲ್ಲವೂ ಈಶ್ವರನೇ. ತಿಳ್ಕೋಬೇಕಾಗ ಮತ್ತೆ ಅದು ನಂದು ಅನ್ನೋ ಭಾವ ಮೂಡಬಾರ್ದು ಅಂದ್ರೆ ಬೆಟರ್ ತಿಳ್ಕೊ. ನೀ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಶಿವಾರ್ಪಣ ನಾಲಿಗೆಯೊಳಗಿರ್ತದೆ, ಹೃದಯದೊಳಗೆ ನಂದು ಅಂತ. ಇವತ್ತು ವ್ಯಾಪಕವಾಗಿ ನಾವು ಹೇಳಿದ್ದು ಫಿಲಾಸಫಿನ ಹೇಳಿದ್ದಲ್ಲಿ ನಾಲಿಗೆಯೊಳಗೆ ಬಹಳ ಬಹಳ ಮಾತಾಡ್ತೀವಿ. ಎಲ್ಲ ಧರ್ಮದಲ್ಲೂ ಅಷ್ಟು, ಎಲ್ಲ ಧರ್ಮದಲ್ಲೂ ಹಣೆ ಬರಷ್ಟು, ನಾಲಿಗೆಯಲ್ಲಿ ಎಲ್ಲ ಇದೆ, ಆದ್ರೆ ಹೃದಯದಲ್ಲಿ ಅದು ಇಲ್ಲ. ಹಣೆ ಮೇಲೆ ಕುಂಕುಮ ಇದೆ, ಆದ್ರೆ ಕುಂಕುಮ ಯಾಕೆ ಇಟ್ಟೇನಿ ಗೊತ್ತಿಲ್ಲ. ಹಂಗೆ ಅರ್ಥ ಆಯ್ತು. ಮನೆಯಲ್ಲಿ ರಂಗೋಲಿ ಇದೆ, ರಂಗೋಲಿ ಯಾಕೆ ಹಾಕಿನಿ ಅಲ್ಲಿಗೂ ಗೊತ್ತಿಲ್ಲ. ಒಬ್ರು ಕಲೆ ಅಂತಾರೆ, ಒಬ್ರು ಚಿತ್ರಕಲೆ ಅಂತಾರೆ, ಒಬ್ರು ಟ್ಯಾಲೆಂಟ್ ಅಂತ ಕರೀತಾರೆ, ಒಬ್ರು ಚಿತ್ರ ಅಂತಾರೆ, ಒಬ್ರು ಇದನ್ನ ಕರೀತಾರೆ. ಹಾಗೆ ನಮಗೆಲ್ಲ ಪ್ರಾಕ್ಟೀಸ್ಗಳು, ಅದು ಸತ್ಯನಾರಾಯಣ ಪೂಜೆ ಇರ್ಬೋದು, ಅದು ಗಣೇಶ ಪೂಜೆ ಇರ್ಬೋದು, ಅದು ದೇವಸ್ಥಾನ ಪೂಜೆ ಇರ್ಬೋದು, ಹೋಮ ಹವನ ಇರ್ಬೋದು, ತುಪ್ಪ ಸುರಬೇಕು, ತುಪ್ಪ ಸುರಿ ಯಾ ತುಪ್ಪ ನಂದಿನಿ ತುಪ್ಪನ ಅದು ತುಷಾರ ಡಾಲ್ಡನ ತುಷಾರ ಡಾಲ್ಡ ಬರ್ತದೀಗ ಯಾವ ಬ್ರ್ಯಾಂಡ್ ಬರ್ತದೆ ಡಾಲ್ಡ ಈಗ ಇಲ್ಲಂತೆ ಡಾಲ್ಡನೇ ಇಲ್ವಾ? ಹಾ ಫೇಮಸ್ ಮೊದಲೆಲ್ಲ ತುಪ್ಪದಾಗ ಏನ್ ಮಾಡಿ ಎಲ್ಲ ಡಾಲ್ಡರಿಗೆ ಮಾಡ್ತಿದ್ದೀರ? ತಪ್ಪದು ಮಾಡಬಾರ್ದು, ಮಾಡಬಾರ್ದು, ಒಳ್ಳೇದಲ್ಲ. ಅದಕ್ಕೆ ಎಲ್ಲರಿಗೂ ಕೊಲೆಸ್ಟ್ರಾಲು ಸಿಕ್ಕಾಪಡಿ ಶಾರ್ಟ್ ಆಗ. ಸೊ ಆ ಹೋಮದಾಗ ಏನ್ ಹಾಕೋದು? ಆಜ್ಯ. ಆಜ್ಯ ಅಂದ್ರೆ ಏನು? ಘೃತ ಅಂದ್ರೆ ತುಪ್ಪ. ಸ್ವಾಮಿ ಘೃತ ಅಂದ್ರೆ ಏನು? ತುಪ್ಪ. ಸೂರ್ಯನ ಕಿರಣಗಳಿಂದ ಬೆಣ್ಣೆಯನ್ನ ಕರಗಿಸಿದ್ರೆ ಅದು ಆಜ್ಯ. ಅದನ್ನ ಬಾಯ್ಲ್ ಮಾಡಿಬಿಟ್ಟು ಅದನ್ನ ಬಾಯ್ಲ್ ಮಾಡಿ ಮೇಲೆ ಒಂದು ವಿಳೆದಲ್ಲಿ ಹಾಕಿ ಒಂದು ಎರಡು ಮೂರು ವಿಳೆದಲ್ಲಿ ಹಾಕ್ತಾರೆ, ಬರೀ ರುಚಿ ಇರ್ತಾವೆ. ವಿಳೆದಲ್ಲಿ ಹಾಕ್ತಾರೆ, ಅದೊಂಥರ ಅದರ ತುಪ್ಪಕ್ಕೆ ಏನು ಬರ್ತದೆ, ಒಂದು ವಾಸನೆ ಬರ್ತದೆ, ಅದು ಘೃತ, ಅದು ಆಜ್ಯ ಅಲ್ಲ. ನಾವು ಇದಕ್ಕೆ ಉಪಯೋಗ ಮಾಡೋದು, ಹೋಮದಲ್ಲಿ ಉಪಯೋಗ ಮಾಡೋದು ಮಾಡಬೇಕು ಅಂತ ಹೇಳಿದ್ದು ಆಚ್ಯ. ಇವರು ನಂದಿನಿ ತುಪ್ಪ ಕಲಿಸಿ ಯಜ್ಞ ಹೋಮಾದಿಗಳನ್ನು ಕೂಡ ಸರಿಯಾಗಿ ಮಾಡುವುದಿಲ್ಲ. ಯಾಕೆ ಅಂತಂದ್ರೆ ಮಾಡಬೇಕು ಮಾಡಬೇಕು, ಇವತ್ತೊಂದು ದಿವಸ ಅರ್ನಿಂಗ್ ಆಗೋಲ್ಲ, ವ್ಯಾಪಾರ ಮುಗಿತು, ಗಂಟು ಕಟ್ಟು ನಡಿ ಹೊರಡ. ಹೋಮ ಮುಗಿತು, ಪೂಜೆ ಮುಗಿತಂದ್ರೆ ಆ ಗಂಟು ಕಟ್ಟಲಿಕ್ಕೆ ಎಷ್ಟು ಫಾಸ್ಟ್ ಇರ್ತಾರೆ ಗೊತ್ತೇ? ಆಮೇಲೆ ಕಟ್ಟುವಾಗ ಇದ್ದು ಬಿದ್ದಿದ್ದು ಏನು ಎಲ್ಲ ಪಡೆದು ಹಾಕ್ತಾರೆ, ಬಿಡೋದಿಲ್ಲ. ಎಷ್ಟು ಹಪ್ಪ ಹೌದಲ್ಲ? ನಮ್ಮ ಹುಡುಗರ್ರಿ, ನಾವು ಹೊರಗಿನ ಮಾತಾಡೋದಿಲ್ಲ, ನಮ್ಮ ಹುಡುಗರ ಮಾತಾಡ್ತೀನಿ ನಾ. ಬಟ್ ಅವ್ರ ಕೂತ್ರ ನಿಂತು ಎಲ್ಲಾ ಖರ್ಚು ನಾನು ಹುಡುಕೋತೀನಿ. ಅವ್ರಿಗೆ ಇಷ್ಟದ ಇಲ್ಲ, ಅವ್ರಿಗೆ ಖರ್ಚೇ ಇಲ್ಲ. ಎಲ್ಲರೂ ಒಂದು ಹುಡುಗಕ್ಕೂ ಇಷ್ಟು ಕೆಲಸ ಮಾಡ್ಬಿಡ್ತಾನು, ವೇದಪಾಠ ಶಾಲೆದು ಖರ್ಚು ಇಲ್ಲೇ ಇಲ್ಲ. ಅಷ್ಟು ಖರ್ಚು ಆಶ್ರಮದಲ್ಲಿ ನೋಡ್ಕೋತಾರೆ, ಅಷ್ಟು ಖರ್ಚು. ಬರೀ ಊಟ ತಿಂಡಿ ಅಷ್ಟಲ್ಲ, ಪರ್ಸನಲ್ ಖರ್ಚು ಅನ್ಸಿದ್ ನಾನು ಹುಡುಕುತ್ತೇನೆ. ಆದರೂ ಕೂಡ ಯಾವ್ದಾದ್ರು ಹೋಗಕ್ಕೆ ಹೋಗಿದ್ರೆ ಅವ್ರ ಮನೆಯಾಗ ಏನಿದೆ ಎಲ್ಲ ಬಳ್ಕೊಂಡ್ಬರ್ತದೆ. ಏನ್ ಕಮ್ಮಿ ಆಗಿದ್ರೆ ನಿಮಗೆ ದಿವಸ ಒಂಟದನ್ನು ಬಾಳೆ ಬೇಕಾ ನಾ ತರಿಸ್ಬೇಕು ಕೇಳೋದಿಲ್ಲ. ಹೌದಾ ಸ್ವಾಮೀಜಿ, ಭಾರಿ ಒಳ್ಳೇದ ಕೊಡು. ನಾವು ನಮ್ಗೆ ಬಿಡಂಗಿಲ್ಲ, ಮತ್ತೆ ಅವ್ರು ಈಶ್ವರ ಭಾವ ಇದ್ದರೆ ಮಾತ್ರ ಕರ್ಮಗಳು ಕರ್ಮ ಯೋಗವಾಗ್ತವೆ, ಎಲ್ಲ ಭೋಗಗಳು ಯೋಗದಲ್ಲಿ ಪರಿವರ್ತನೆ, ಎಲ್ಲ ಭೋಗಗಳು ಯೋಗದಲ್ಲಿ ಪರಿವರ್ತನೆ. ಈಶ್ವರ ಭಾವ ಇಲ್ಲದೇನೆ ನೀವು ಎಷ್ಟು ಹೆಸರುಗಳನ್ನ ಹೆಸರಿಸಿದ್ರು ಕೂಡ ಅವು ಬರೀ ಹೆಸರು ಅಷ್ಟೇ, ನಾವು ಯಾವ ನಿಜವಾದ ಯೋಗಗಳು ಅಲ್ಲ. ಚಿತ್ತಸ್ಯ ಶುದ್ಧಯೇ ಕರ್ಮ ತು. ಆದರೆ ವಸ್ತು ಉಪಲಬ್ಧಗೆ ನ, ವಸ್ತು ಅಂದ್ರೆ ಇಲ್ಲಿ ಆತ್ಮಜ್ಞಾನ, ಆತ್ಮವಿದ್ಯಾ, ಬ್ರಹ್ಮವಿದ್ಯಾ, ಬ್ರಹ್ಮಜ್ಞಾನ, ಮೋಕ್ಷ. ವಸ್ತು ಅಂದ್ರೆ ಇಲ್ಲಿ ಮೋಕ್ಷ. ನಾವು ಮಾಡುವ ಎಲ್ಲ ಕರ್ಮಗಳು ಈಶ್ವರ ಭಾವದಿಂದ ಮಾಡಲ್ಪಟ್ಟದ್ದೇ ಆದರೆ ಅವು ಯೋಗದಲ್ಲಿ ಪರಿವರ್ತನೆ ಆಗಿ ಚಿತ್ತಶುದ್ಧಿಗೆ ಕಾರಣವಾಗುತ್ತೇವೆ ವಿನಃ ಮೋಕ್ಷ ಪ್ರಾಪ್ತಿಗೆ ಅವು ಮಾರ್ಗಗಳು ಅಲ್ಲ ಅನ್ನುವುದರ ಶಾಸ್ತ್ರವು ಸ್ಪಷ್ಟಪಡಿಸಿದೆ. ಮೋಕ್ಷ ಮಾರ್ಗ ಯಾವುದು? ಆತ್ಮಜ್ಞಾನವೊಂದೇ ಮೋಕ್ಷಕ್ಕೆ ಮಾರ್ಗ. ವಿಮುಕ್ತಯೇ ನ ಅನ್ಯ ಪಂಥ. ವಿಮುಕ್ತ ಅಂದ್ರೆ ಮುಕ್ತಿ, ಮುಕ್ತಿ ಅಂದ್ರೆ ಮೋಕ್ಷವನ್ನು ಹೊಂದಲಿಕ್ಕಾಗಿ, ಪಂಥ ಅಂದ್ರೆ ಮಾರ್ಗ. ನ ಅನ್ಯ ಪಂಥ, ಬೇರೆ ಇನ್ನ ಯಾವ ಮಾರ್ಗವೂ ಇಲ್ಲ. ಕುತ್ಕೋ ಧ್ಯಾನಕ್ಕೆ. ಹತ್ತನೇ ಶ್ಲೋಕ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ನಾನ್ಯೇವ ಹೇತುನಾ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ನಾನ್ಯೇನ ಹೇತುನಾ. ಸರ್ವಭೂತಸ್ಥಂ ಆತ್ಮಾನಂ ಸಂಪಶ್ಯನ್. ಸರ್ವಭೂತಸ್ಥಂ ಆತ್ಮಾನಂ ಸಂಪಶ್ಯನ್. ಎಲ್ಲ ಜೀವರಾಶಿಗಳಲ್ಲಿ ನಾನೇ ಇದ್ದೇನೆ ಎನ್ನುವುದನ್ನು ಚೆನ್ನಾಗಿ ಗುರುತಿಸಿದವನು. ಅಪ್ರಿಸಿಯೇಷನ್ ಆಫ್ ಒನ್ ಸೆಲ್ ಟು ಬಿ ಇನ್ ಎವ್ರಿ ಜೀವ, ಹೈಯೆಸ್ಟ್ ಅಪ್ರಿಸಿಯೇಷನ್. ಪ್ರತಿಯೊಂದು ಜೀವಭೂತ ರಾಶಿಯಲ್ಲಿ ನಾನು ಇದ್ದೇನೆ, ಆತ್ಮನಾಗಿ ನಾನೇ ಇದ್ದೇನೆ ಅನ್ನುವ ಸರ್ವಭೂತಸ್ಥಂ ಆತ್ಮಾನಂ ಸಂಪಶ್ಯನ್. ವೆರಿ ಗುಡ್. ಮುಂದೆ ಕೇಳಿ. ಸರ್ವಭೂತಾನಿ ಚ ಆತ್ಮನಿ, ಎಲ್ಲ ಆತ್ಮರು ನನ್ನಲ್ಲೇ ಇದ್ದಾರೆ. ನಾನು ಇದ್ದದ್ದು ಎಲ್ಲೆಲ್ಲಿಯೂ ಇದ್ದದ್ದು ನಾನೇ, ಎಲ್ಲವೂ ನನ್ನಲ್ಲೇ ಇದೆ. ಸಂಪಶ್ಯನ್, ಇವನು ಪರಮಂ ಬ್ರಹ್ಮ ಯಾತಿ. ಸಂಪಶ್ಯನ್ ಬೇಕಾದ್ರೆ ರಿಪೀಟ್ ಮಾಡ್ಕೋಬಹುದು. ಸರ್ವಭೂತಸ್ಥಂ ಆತ್ಮಾನಂ ಸಂಪಶ್ಯನ್ ಚ ಆತ್ಮನಿ ಸರ್ವಭೂತಾನಿ ಸಂಪಶ್ಯನ್ ಅಂತ ಅಧ್ಯಯನ ಮಾಡ್ಕೋಬಹುದು. ಅವನು ಪರಮಂ ಬ್ರಹ್ಮ ಯಾತಿ, ಆ ಹೆಚ್ಚಿನಾದಂತಹ ಬ್ರಹ್ಮನನ್ನ ಹೊಂದುತ್ತಾನೆ. ನ ಅನ್ಯೇನ ಹೇತುನ, ಬೇರೆ ಇನ್ನು ಯಾವ ರೀತಿಯಲ್ಲಿಯೂ ಹೊಂದಲು ಸಾಧ್ಯವಿಲ್ಲ. ಲಾಸ್ಟ್ ಉಪನಿಷತ್ತು ಕೈವಲ್ಯ ಉಪನಿಷತ್ತು. ಮತ್ತೆ ಪುನಃ ಈಗ ಇಲ್ಲಿ ಯಾವುದೇ ಪ್ರಕಾರ ಲಾಜಿಕಲ್ ಅನಾಲಿಸಿಸ್ ಇದೆ, ಸ್ಟೇಟ್ಮೆಂಟ್ಸ್, ಸಿದ್ಧಾಂತಗಳನ್ನು ಮಂಡಿಸಿಬಿಟ್ಟಿದ್ದಾರೆ. ಜ್ಞಾನಿ, ಜ್ಞಾನಿ ಅಂದ್ರೆ ಯಾರು? ಅಜ್ಞಾನಿ, ಅಜ್ಞಾನಿ ಅಂದ್ರೆ ಯಾರು? ಅಫ್ಕೋರ್ಸ್ ಪ್ರಾರಂಭಕ್ಕೆ ಇದೆಲ್ಲ ಬೇಕಾಗ್ತದೆ. ಯಾಕಂತಂದ್ರೆ ಶಾಸ್ತ್ರದಲ್ಲಿಯ ಹೇಳಿಕೆಗಳನ್ನ ಮೊದಲೇ ನಾವು ಹೇಳಿಕೆಗಳನ್ನು ಗ್ರಹಿಸಿ ನಾವು ಡಿಟೇಲ್ ಅಧ್ಯಯನಕ್ಕೆ ತೊಡಗಿದ್ದಾದ್ರೆ, ಓ ಹೇಳಿದ್ರಲ್ಲ ಆತ್ಮಾನಂ ವಿಚಿಂತೆಗೆ ಹೇಳಿದ್ರಲ್ಲ, ಈಗಿನ ಹೇಳ್ತಾ ಇದ್ದಾರೆ, ನಮಗೆ ಅರಿವಿಗೆ ಬರ್ತದೆ. ಹೀಗಾಗಿ ಪ್ರಾರಂಭಕ್ಕೂ ಕೈವಲ್ಯ, ಕೊನೆ ಟೆಕ್ಸ್ಟು ಪ್ರಾರಂಭಕ್ಕೆ ತತ್ವಬೋಧ, ಕೊನೆಗೂ ತತ್ವ. ಪ್ರಾರಂಭಕ್ಕೆ ಆತ್ಮಬೋಧ, ಕೊನೆಗೂ ನಿತ್ಯ ಚಿರಂತನ ನೂತನ ಇದೆ. ಹಾ, ಅದಕ್ಕೆ ಹಿಂಗೆ ಆಗ್ತವೆ ಕನ್ಫ್ಯೂಷನ್. ಚಿಂತನ ಯಾವತ್ತು ಫ್ರೆಶ್. ಅನ್ಯೇನ ಹೇತುನ ನ ಪರಮಂ ಬ್ರಹ್ಮ ಬೇರೆ ಇನ್ನು ಯಾವ ರೀತಿಯಲ್ಲೂ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಹೇಗೆ ಹೊಂದುತ್ತಾನೆ? ಎಲ್ಲ ಜೀವರಾಶಿಗಳಲ್ಲಿ ನಾನಿದ್ದೇನೆ, ನನ್ನಲ್ಲಿಯೇ ಎಲ್ಲ ಜೀವರಾಶಿಗಳಿವೆ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿ ನಿಮಗಲ್ಲ. ಇದಾಗೋದು ನೋಡಿ, ಯಾವಾಗ ಇದಾಗೋದು? ನೀವೆಲ್ಲ 20 ವರ್ಷ 30 ವರ್ಷ ನಮ್ಮ ಹತ್ರ ಅಭ್ಯಾಸ ಮಾಡ್ಬೋದು. ಇವರು ಪಾಪ ಎಲ್ಲ ಫ್ರೆಶರ್. ಇವರಿಗಾಗಿ ನಾನು ಕೋರ್ಸ್ ಮಾಡಿದ್ವಿ. ನೀವು ಎದೆ ಬಂದು ಕೂತಿರ್ತೀವಿ, ಆವಾಗ ಈ ನಿಮ್ಮ ಮುಖ ನೋಡಿಕೊಳ್ಳೆ ಕೊಟೇಶನ್ ಸ್ಟಾರ್ಟ್ ಆಗುತ್ತೆ. ಅವು ಕೊಟೇಶನ್ ಇವು ಪಾಪ ನಿಮ್ಗೆ ಗೊತ್ತಿರ್ತೀವಿ. ನಾವೇನು ಓದಿಲ್ಲ, ಇದು ಅಭ್ಯಾಸ ಮಾಡಿಲ್ಲ, ಏನು ಹೇಳಿಬಿಡ್ತಾರೆ ಸ್ವಾಮಿ? ಮೆಥಡಾಲಜಿಯಲ್ಲಿ ಆಗದೇ ಇರುವ ವಿಷಯವನ್ನ ರೆಫರೆನ್ಸ್ ಇತ್ತು, ಆಗದೇ ಇರುವ ಟೆಕ್ಸ್ಟು, ಆಗದೇ ಇರುವ ಶ್ಲೋಕ, ಆಗದೇ ಇರುವಂತಹದ್ದು ಯಾವುದನ್ನು ತಗೋಬಾರ್ದು. ಏನಾಗಿದೆ ಅಷ್ಟೇ ಕೋಟ್ ಮಾಡಬಾರ್ದು. ಇರ್ತದೆ ಎಲ್ಲ ರೆಕಾರ್ಡ್, ಅಷ್ಟೇ ಇರ್ತದೆ, ಪರ್ಫೆಕ್ಟ್ ಆಗಿರ್ತದೆ. ಆದರೆ ಅದು ಪರ್ಫೆಕ್ಷನ್ ಪುಸ್ತ ಆಗಿರುತ್ತೆ. ಹಿಂಗಾಗಿ ಡರ್ನಾ ನಹಿ ಬದಾದಿ. ಸೊ ಯಾವನು ಈ ಜ್ಞಾನವನ್ನು ಹೊಂದಿರ್ತಾನೆ ಅವನು ಅಷ್ಟು ವಿನಮ್ರನಾಗಿರ್ತಾನೆ. ಎಷ್ಟು ವಿನಮ್ರನಾಗಿರ್ತಾನೆ ಅಂತಂದ್ರೆ ಅದು ನಾಯಿ ಇಲ್ಲ ಅರ್ಥ ಹೇಳ್ಬೋದು, ಕೊಟೇಶನ್ ಹೇಳ್ಬೋದು ಅದ್ರ ಮಜಾ. ಅದು ಯಾವ್ದಾದ್ರು ಗ್ರಂಥದ ವಿಷಯ ನಮಗೆ ಅಕಸ್ಮಾತ್ ಬಂದ್ರೆ ಅದು ಅರ್ಥ ಹೇಳ್ಬಿಡ್ಬೇಕು. ಅರ್ಥ ಸಹಿತ ಹೆಂಗ್ ಹೇಳ್ಬೇಕಂದ್ರೆ ಇಂಥ ಶ್ಲೋಕದಲ್ಲಿ, ಇಂಥ ಟೆಕ್ಸ್ಟ್ನಲ್ಲಿ, ಇಂಥ ಶ್ಲೋಕದಲ್ಲಿ ಹೀಗಿದೆ ಅಂತ ಅರ್ಥ ಹೇಳಬಾರ್ದು. ಸುಮ್ಮನೆ ಒಂದು ಉದಾಹರಣೆ ಹೇಳದಂಗೆ ಅರ್ಥ ಹೇಳಬೇಕು. ಎಲ್ಲ ಜೀವರಾಶಿಗಳು ನಾನಿದ್ದೇನೆ ಅನ್ನುವಂಥದ್ದನ್ನು ಹೇಗೆ ಗುರುತಿಸ್ತಾನೆ ಅಂತಂದ್ರೆ, ಉದಾಹರಣೆಗೆ ಹೇಳ್ತೀನಿ ಹೇಗೆ ಅಂತಂದ್ರೆ, ಅದು ನಾಯಿ ಆಗಿರಲಿ, ಅದು ಚಂಡಾಲನಾಗಿರಲಿ, ಅವನು ಅಸ್ಪೃಶ್ಯ ಅಚ್ಯುತನಾಗಿರಲಿ, ಇವರೆಲ್ಲರಲ್ಲಿಯೂ ಕೂಡ ಅವನ ಭೇದವನ್ನ ಎಣಿಸುವುದಿಲ್ಲ. ಏಕೆಂದ್ರೆ ಅವರಲ್ಲೆಲ್ಲ ತನ್ನನ್ನೇ ಗುರುತಿಸುತ್ತಾನೆ. ಅದಕ್ಕೆ ಸ್ವಾಮಿ ನಾವು ಊಟಕ್ಕೆ ಕೊಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ನಾಯಿಯನ್ನು ಬಾಜಿ ಕೊಡಿಸ್ಕೊಂಡು ಒಂದಿಗೆ ಕೊಡ್ತಾನೆ. ಹೀಗೇನು ಇದು ಹಿಂಗೆ ಮಾಡ್ತಾ ಇದೆಯಾ? ನೀವ್ ಹೇಳಿದ್ರು ಸ್ವಾಮಿ, ಅದು ನಾಯಿ ಇರ್ಲಿ, ಆನೆ ಇರ್ಲಿ, ಯಾರಿರ್ಲಿ, ಎಲ್ಲ ಒಂದೇ ಅಲ್ವಾ? ನಾವು ಹೇಳಿದ್ದು ಉಪಾಧಿಗಳೆಲ್ಲ ಒಂದಲ್ಲ. ಉಪಾಧಿ ಹೋಗೋದಿದ್ದು ಉಪಾಧಿಗಳು ಒಂದಲ್ಲ. ಉಪಾಧಿಗಳು ತಂತ ಉಪಾಧಿಗಳು ಬೇರೆನೇ. ಆ ಮನಸ್ಸು, ಆ ಬುದ್ಧಿ, ಆ ಶರೀರ ಬೇರೆ. ಈ ಮನಸ್ಸು, ಈ ಬುದ್ಧಿ, ಈ ಶರೀರ ಬೇರೆ. ಈ ಮನಸ್ಸು, ಈ ಬುದ್ಧಿ, ಈ ಶರೀರ ಬೇರೆ. ನಾವು ಹೇಳಿದ್ದು ಎಲ್ಲದರಲ್ಲಿರುವ ಚೇತನವು ಮಾತ್ರ ಅಷ್ಟೇ. ನಾವು ಹೇಳಿದ್ದು ಅಲ್ಲಿ ನೀನು ಜಿಲೇಬಿ ಅಂತೀಯಾ, ಇಲ್ಲಿ ಜಾಮೂನ್ ಅಂತೀಯಾ, ಅಲ್ಲಿ ನೀನು ಬರ್ಫಿ ಅಂತೀಯಾ, ಎಲ್ಲದರಲ್ಲಿರುವಂತ ಸಿಹಿ ಜಾಮೂನ್ ಅಂದ್ರೆ ಒಂದೇ, ಜಿಲೇಬಿ ಅಂದ್ರೆ ಒಂದೇ ಅಂತೇಳಿ ಜಾಮೂನು ಜಿಲೇಬಿ ಎರಡು ಕೂಡಿಸ್ತಂದ್ರೆ ಮನು ತಿಂದಂಗೆ ಆಗ್ತದೆ ಅಷ್ಟೇ. ಆ ರೀತಿ ಒಂದು ಅನ್ನೋ ಭಾವ ಅಲ್ಲ, ಎಲ್ಲದರಲ್ಲಿರುವ ಚೇತನವು ಒಂದೇ ಒಂದು. ಸರ್ವಭೂತಾನಿ ಚ ಆತ್ಮನಿ, ಹೌದು, ಸಂಪಶ್ಯನ್ ಪರಮಂ ಬ್ರಹ್ಮ ಯಾತಿ. ಆ ಪರಮ, ಪರಮ ಅಂದ್ರೆ ಶ್ರೇಷ್ಠ, ಶ್ರೇಷ್ಠನಾದ ಬ್ರಹ್ಮನನ್ನು ಹೊಂದುತ್ತಾನೆ. ಆತ್ಮನ ಆತ್ಮನ ಮರಣಿಂ ಕೃತ್ವಾ ಪ್ರಣವಂ ಚೋತ್ತರಾಣಿ, ಪ್ರಣವಂ ಚೋತ್ತರಾರಣಿ, ಜ್ಞಾನ ನಿರ್ಮಥನಾಭ್ಯಾಸ ಪಾಶಂ ದಹತಿ ಪಂಡಿತ. ಆತ್ಮನ ಮರಣಿಂ ಕೃತ್ವಾ ಪ್ರಣವಂ ಚೋತ್ತರಾರಣಿ, ಜ್ಞಾನ ನಿರ್ಮಥನಾಭ್ಯಾಸ ಪಾಶಂ ದಹತಿ ಪಂಡಿತ. ಪಂಡಿತ ಪಾಶಂ ದಹತಿ, ಜ್ಞಾನಿಯು. ಇದು ಪಂಡಿತ ಅಂದ್ರೆ ಪಂಡ ಅಲ್ಲ, ಪಂಡ ಬನಾರಸ್ ಕಾಶಿ ಗೋಕರ್ಣ ಎಲ್ಲ ಪಂಡಗಳು, ವಿಧಿ ವಿಧಾನಗಳನ್ನ ತಿಥಿಗಳನ್ನ ಮಾಡಿಸ್ತಾರೆ ನೋಡಿ, ಅವರೆಲ್ಲ ಪಂಡ. ಇನ್ನೊಂದರ್ಥ, ಸಂಸ್ಕೃತ ಪಾಂಡಿತ್ಯವನ್ನು ಹೊಂದಿದವರು ಪಂಡ, ಅವರು ಪಂಡನೆ ಪಂಡಿತ, ಅವು ಎರಡು ಅರ್ಥ ಇಲ್ಲಲ್ಲ. ಇದೇನಂತ ಜ್ಞಾನಿಗಳು, ಆತ್ಮಜ್ಞಾನಿಗಳು. ಇವ್ರೇನ್ ಮಾಡ್ತಾರೆ ಹೇಳ್ತಾರೆ, ಪಾಶಂ ದಹತಿ, ಬಂಧನಗಳನ್ನ ಅತ್ಯಂತಿಕವಾಗಿ ಕಳೆದುಕೊಂಡಿರುತ್ತಾರೆ, ಸುಟ್ಟ ಹಾಕಿರ್ತಾರೆ ಅಂತ ಅರ್ಥ, ನಾಶಗೊಳಿಸಿಕೊಂಡಿರ್ತಾರೆ ಅಂತ ಅರ್ಥ. ಅದಕ್ಕೆ ಇನ್ನೊಂದು ವಿಶೇಷ ತಿಳಿಸ್ಬಿಡಿ, ಅತ್ಯಂತಿಕವಾಗಿ. ಪಾಶ ಅಂದ್ರೆ ಏನು? ಪಾಶ ಮೋಹವೇ ಪಾಶ, ದಹತಿ ಪಾಶ. ಹಾಗೆ ಏನು ಉಪಾಯ ಮಾಡಿದ್ರು ಈ ಬಂಧನ ಕಚ್ಕೊಳ್ಳಿಕ್ಕೆ ಹೇಳ್ತಾರೆ, ಜ್ಞಾನ ನಿರ್ಮಥನ ಅಭ್ಯಾಸ, ಒಂದು ವಿಶಿಷ್ಟವಾದ ಅಭ್ಯಾಸದಲ್ಲಿ ತೊಡಗಿತ್ತು. ಆ ಅಭ್ಯಾಸ ಏನು ಗೊತ್ತಾ? ಮಥನ ಅಭ್ಯಾಸ, ಕಡಿಯೋದು. ಮಜ್ಜಿಗೆ ಕಡಿತಾರಲ್ಲೋ, ಮಜ್ಜಿಗೆ ಕಡಿಯೋದು ಆ ಅಭ್ಯಾಸ. ಇಲ್ಲಿ ಎಂಥ ಮಜ್ಜಿಗೆ ಕಡಿದಾರೆ? ಜ್ಞಾನ ಎನ್ನುವ ಮಜ್ಜಿಗೆನ ಕಡಿದಿದ್ದಾರೆ. ಮತ್ತೆ ಈ ಮಥನ, ಈ ಕಡಿಯೋದೇನಿದೆಯೋ, ಇದು ಕೂಡ ಸಾಮಾನ್ಯವಾಗಿ ಕಡಿದಿಲ್ಲ, ವಿಶಿಷ್ಟವಾಗಿ ಕಡಿದ. ನಿರ್ಮಥನ, ಏನು ನಿರ್ಮಥನ? ನಿಶ್ಚಿತವಾದ ಭಾವದಿಂದ ಕೂಡಿದ ಮಥನ, ನಿಶ್ಚಿತವಾದ ಭಾವದಿಂದ ಕೂಡಿದ ಮಥನ. ಏನ್ ನಿಶ್ಚಿತವಾದ ಭಾವ? ಆಗಮ ಅಥವಾ ಶಾಸ್ತ್ರ ವಾಕ್ಯಗಳಿಂದಲೇ ಮೋಕ್ಷವು ಸಿದ್ಧಿಸುತ್ತದೆ. ರಿಪೀಟ್, ಶಾಸ್ತ್ರ ವಾಕ್ಯಗಳಾಗಿರುವಂತಹ ಮಹಾವಾಕ್ಯಗಳಿಂದಲೇ ಮೋಕ್ಷವು ಸ್ಪಷ್ಟವಾಗುತ್ತದೆ ಅನ್ನುವುದರಲ್ಲಿ ಗಾಢವಾದ ವಿಶ್ವಾಸವನ್ನು ಹೊಂದಿದವರಾಗಿ ಮಥನ ಮಾಡ್ತಾರೆ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಏನು ಅಂದ್ರೆ, ಅರಣ್ಯ ಅಂತ ಒಂದಿರುತ್ತ, ಯಜ್ಞಗಳನ್ನು ಮಾಡುವಾಗ ಅದನ್ನು ಉಪಯೋಗಿಸ್ತಾರೆ ಸಾಂಪ್ರದಾಯಿಕವಾಗಿ. ಮೇಲೆ ಒಂದು ಮರದ ಬಟ್ಟಲ ಇರ್ತದೆ, ಕೆಳಗೊಂದು ಮರದ ಬಟ್ಟಲ ಇರ್ತದೆ, ಮರದ ಬಟ್ಟಲ. ಮಧ್ಯಕ್ಕೊಂದು ರಾಡ್ ಇರ್ತದೆ, ಅದು ಮರದ್ದೇ, ಅದು ಅರಣಿ. ಇದು ಉತ್ತರ ಅರಣಿ, ಇದು ದಕ್ಷಿಣ ಅರಣಿ. ಕೆಳಗಿನ ಬಟ್ಟಲು ದಕ್ಷಿಣ ಅರಣಿ, ಮೇಲಿನ ಬಟ್ಟಲು ಉತ್ತರ ಅರಣಿ, ಮಧ್ಯಕ್ಕೆ ಇದ್ದದ್ದು ರಾಡು ಅದು ಆರ, ಅದಕ್ಕೆ ಹಗ್ಗ ಹಾಕ್ತಾರೆ, ಅದನ್ನ ಕಡಿತಾರೆ, ಆ ಮರ ಕಡಿತಾರೆ. ಮೇಲೆ ಒತ್ತಿ ಹಿಡಿದಿರ್ತಾರೆ, ಕೆಳಗಡೆ ಒತ್ತಿ ಹಿಡಿದಿರ್ತಾರೆ. ಆ ಒತ್ತಿ ಹಿಡಿದು ಮೇಲೆ ಒತ್ತಿ ಹಿಡಿದು ಅದನ್ನ ಕಡಿತಾ ಇದ್ದಾಗ ಆ ಘರ್ಷಣೆಗೆ ಕಿಡಿ ಉತ್ಪತ್ತಿ ಆಗುತ್ತೆ. ಅಲ್ಲಿ ಸ್ವಲ್ಪ ಕಾಟನ್ ಒಣ ಹುಲ್ಲು ಇಂತ ಹಾಕಿರ್ತಾರೆ, ಅದು ಬಗ್ಗನ ಹುಲ್ಲು. ಆ ಊರಿ ತಗೊಂಡು ಬಂದು ಯಜ್ಞದಲ್ಲಿ ಅದನ್ನು ಆಹ್ವಾನ ಮಾಡ್ತು. ನಿಮ್ಗೆ ಗೊತ್ತಾ, ನಾಲ್ಕು ತಾಸು ಕಡಿದ್ರು ಅದು ಕಿಡಿ ಹಾರೋದೇ. ಸರಿಯಾಗಿ ಜಪ ಮಾಡಿದ್ರೆ ಮಾತ್ರ ಅದು ಪ್ರತ್ಯಕ್ಷವಾಗ್ತದೆ. ಜಾತವೇದ, ಅವನಿಗೇನು ಕರೀತಾರೆ ಜಾತವೇದ. ಆ ಜಾತವೇದ ನೀವು ಸರಿಯಾಗಿ ಜಪ ಮಾಡಿದ್ರೆ ಮಾತ್ರ ಪ್ರತ್ಯಕ್ಷ. ಸಾಮಾನ್ಯ ಸಮಯದಲ್ಲಿ ಸ್ವಲ್ಪ ಘರ್ಷಣೆ ಮಾಡಿದ್ರು ಕೂಡ ನಿಮಗೆ ಊಹಿಸಿ ಕೊಡುತ್ತೆ. ಆದ್ರೆ ಇದು ನೀವು ಎಷ್ಟು ಘರ್ಷಣೆ ಮಾಡಿದ್ರು ಸಿಗುತ್ತೆ, ಮತ್ತೆ ಜಪ ಮಾಡ್ತಾನೆ ಇರ್ತೀನಿ. ಆಮೇಲೆ ಪ್ರತ್ಯಕ್ಷ, ಆಮೇಲೆ ಯಜ್ಞ, ಆಮೇಲೆ ಹೋಮ. ಇದು ಒಂದು ಉದಾಹರಣೆ. ಉತ್ತರಾರಣಿ, ದಕ್ಷಿಣ ಆರಣಿ, ಮಧ್ಯಕ್ಕೆ ಆರಣಿ, ಅದಕ್ಕೆ ಹಗ್ಗ, ಬಂಧನ ಮಾಡು ಸ್ವಾಮಿ. ಅದಕ್ಕೂ ಇದು ಆತ್ಮಜ್ಞಾನಕ್ಕೂ ಏನು ಸಂಬಂಧ? ಜೀವಾತ್ಮ ಇವನು ಆರಣಿ, ಆತ್ಮ ಅನಾತ್ಮ ಅನ್ನುವ ಎರಡು ಬಟ್ಟಲು, ನೇತಿ ಮತ್ತು ಇತಿ ಅನ್ನುವ ಎರಡು ಬಟ್ಟಲು. ಈ ಎರಡು ಬಟ್ಟಲ ಮಧ್ಯದಲ್ಲಿ ಈ ಜೀವಾತ್ಮ ತನ್ನಂತಾನು ಆರಣಿಯಾಗಿಟ್ಟುಕೊಳ್ತಾನೆ. ಈ ಆಗಮ ಶಾಸ್ತ್ರದ ಮಹಾವಾಕ್ಯಗಳು ಇವು ಹಗ್ಗ, ಇವು ಇವೇನ್ ಮಾಡ್ತವೆ, ಮಂಥನ ಮಾಡ್ತವೆ. ಯಾರನ್ನ? ಈ ಜೀವಾತ್ಮನ. ನಾ ಬ್ರಹ್ಮ, ನಾ ಜೀವ, ನಾ ಬ್ರಹ್ಮ, ನಾ ಜೀವ, ನಾ ಬ್ರಹ್ಮ, ನಾ ಜೀವ, ನಾ ಬ್ರಹ್ಮ, ನಾ ಜೀವ. ಅದು ನೀತಿ ಈತಿ, ನೀತಿ ಈತಿ, ನೀತಿ ಈತಿ. ಇದು ನಾನಲ್ಲ, ಇದು ನಾನು, ಇದು ನಾನಲ್ಲ, ಇದು ನಾನು. ಎರಡು ಬಟ್ಟಲೆಗಳ ಮಧ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮಂಥನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಆ ಶಾಸ್ತ್ರ ಮಹಾವಾಕ್ಯಗಳು ಮಂಥನ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಆಮೇಲೆ ಇವನು ಏನಾಗ್ಬಿಡ್ತಾನೆ? ಮುಕ್ತ. ಜ್ಞಾನ ಅಭ್ಯಾಸ ಪಾಶಂ ದಹತಿ, ಬಂಧನಗಳನ್ನ ಕಳಚಿಕೊಳ್ತಾನೆ. ಪ್ರಣವಂಚ ಉತ್ತರಾರಣಿಂ. ಆ ಜೀವಾತ್ಮ ಅವನೀಗ ಏನನ್ನು ಆಶ್ರಯಿಸಿದ್ದಾನೆ? ಇಷ್ಟು ದಿವಸ ಅವನು ಆಶ್ರಯಿಸಿದ್ದ ಸಂಸಾರದ ವಿಷಯ ವಸ್ತುಗಳನ್ನ, ಪದಾರ್ಥಗಳನ್ನು ಆಶ್ರಯಿಸಿದ್ದ. ಈಗ ಅವನು ಏನನ್ನು ಆಶ್ರಯಿಸಿದ್ದಾನೆ? ಅವನು ಸಂಸಾರದ ವಿಷಯಗಳ ಆಶ್ರಯಿಸಿದ್ದರಿಂದಾಗಿ ಬರೀ ಅವೇ ವೃತ್ತಿಗಳು ಇರ್ತಿದ್ವು ಅವನಿಗೆ. ಆದ್ರೆ ಈಗ ಓಂಕಾರವನ್ನು ಆಶ್ರಯಿಸಿದ್ದವನಾಗಿ ಅವನಿಗೆ ಯಾವ ವೃತ್ತಿ ಇದೆ ಈಗ? ಓಂಕಾರ. ಈ ಓಂಕಾರವನ್ನೇ ಅಲ್ಲಿ ತೊಡಗಿಸುತ್ತಾನೆ. ಅಂದ್ರೆ ಓಂಕಾರ ಅಂದ್ರೆ ಓಂಕಾರ ಸಹಿತನಾದ ಜೀವಾತ್ಮ, ಮೊದಲು ವಿಷಯ ವಸ್ತು ಸಹಿತವಾದ ಜೀವಾತ್ಮ, ನಿನ್ನ ಶಾಂತಿ ಇರಲಿಲ್ಲ. ಈಗ ಓಂಕಾರ ಸಹಿತವಾದಂತ ಈ ಜೀವಾತ್ಮ ಅವನು ತನ್ನನ್ನು ತೊಡಗಿಸ್ತಾನೆ. ಯಾವುದಂದ್ರೆ ಮಂಥನದಲ್ಲಿ ತನ್ನನ್ನು ತಾನು ತೊಡಗಿಸ್ತಾನೆ. ಆ ಮಂಥನದಲ್ಲಿ ನೇತಿ ಇತಿ, ನೇತಿ ಇತಿ, ಇದಲ್ಲ ಇದು, ಇದಲ್ಲ ಇದು, ಅನ್ವಯ ವ್ಯತಿರೇಕ. ಇವರು ದಕ್ಷಿಣ ಆರಣ್ಯಂ ಅಂತ ಅದೊಂದು ಹೇಳಿಲ್ಲ, ಉತ್ತರ ಆರಣ್ಯಂ ಒಂದ ಹೇಳಿದ್ದಾರೆ. ಅದು ಇಂಪ್ಲೈಡ್. ಈಗ ಒಂದ ಬಟ್ಟಲು ಇರುವುದಿಲ್ಲ, ಅವರು ಎರಡು ಬಟ್ಟಲು, ಮೇಲಿದ್ರೆ ಉತ್ತರ, ಕೆಳಗಿದ್ರೆ ದಕ್ಷಿಣ. ಜ್ಞಾನ ನಿರ್ಮಥನ ಅಭ್ಯಾಸ ಪಾಶಂ ದಹತಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜೈ ಶ್ರೀ ಗುರುನಾಥ ಮಹಾರಾಜ ಕೀ. ಧನ್ಯವಾದ. ಥ್ಯಾಂಕ್ ಯು.